ಲಲಿತಾರ, ನೀವು ಸಾಮಾಜಿಕ ಚಟುವಟಿಕೆಗಳಲ್ಲಿ ಸಾಕಷ್ಟು ತೊಡಕೊಂಡಿದ್ರಿ, ಜನಪ್ರತಿನಿಧಿಗಳಾಗಿದ್ರಿ, ಸಾಕಷ್ಟು ಗ್ರಾಮೀಣ ಅಭಿವೃದ್ಧಿನಲ್ಲಿ ಯಾವ ರೀತಿ ಮಹಿಳೆಯರು ಸೇವೆ ಸಲ್ಲಿಸಬಹುದು ಮತ್ತು ಅವರ ಏಳಿಗೆಗಾಗಿ ಸಾಕಷ್ಟು ಕೆಲಸ ಮಾಡಿದ್ದೀರಿ. ಒಟ್ಟಾರೆಯಾಗಿ ಈ ಸಮಾಜ ಸೇವೆಯಲ್ಲಿ ಅಥವಾ ಈ ಗ್ರಾಮೀಣ ಅಭಿವೃದ್ಧಿಯಲ್ಲಿ ಈ ಮಹಿಳೆಯರ ಪಾತ್ರ ಏನು ಅಂತೀರಿ? ನನಗೆ ತಿಳಿದ ಮಟ್ಟಿಗೆ ಗ್ರಾಮಾಂತರ ಪ್ರದೇಶದಲ್ಲಿ ಮಹಿಳೆಯರಿಗೆ ಅವಕಾಶಗಳು ತುಂಬಾ ಕಡಿಮೆ. ನಾವು ಓದ್ತಿದ್ದ ಕಾಲದಿಂದನೂ ನಮಗೊಂದು ಎಜುಕೇಷನ್, ಶಿಕ್ಷಣಕ್ಕಾಗಲಿ ಎಲ್ಲಿಗಾರು ಹೋಗ್ಬೇಕಂತಂದ್ರೆ ಬಹಳ ದೂರ 1 ಕಿಲೋಮೀಟರ್ 2 ಕಿಲೋಮೀಟರ್ ನಡ್ಕೊಂಡು ಹೋಗಿ ಓದಿ ಎಲ್ಲ ಮಾಡುವಂತ ಒಂದು ಸನ್ನಿವೇಶ ಇದ್ದಂತ ಒಂದು ಪ್ರದೇಶದಲ್ಲಿ ನಾವು ಹುಟ್ಟಿ ಬೆಳೆದಿದ್ದು. ಈಗ ಆಗಿಗೆ ಮತ್ತು ಇವಾಗಿಗೆ ಹೋಲಿಸಿದ್ರೆ ಬಹಳಷ್ಟು ಬದಲಾವಣೆಗಳಾಗಿದೆ. ಮಹಿಳೆಯರಿಗಂತೂ ಸಾಕಷ್ಟು ಅವಕಾಶಗಳನ್ನು ಸರ್ಕಾರನು ಕೊಟ್ಟಿದೆ, ಮತ್ತೆ ಮಹಿಳೆಯರು ಕೂಡ ಅದಕ್ಕೆ ಪೂರಕವಾಗಿ ಸ್ಪಂದಿಸಿಕೊಂಡು ಓದಿಕೊಂಡು ಎಲ್ಲಾ ಕ್ಷೇತ್ರಗಳಲ್ಲಿ ಕೂಡ ಕೆಲಸ ಮಾಡ್ತಾ ಇದ್ದಾರೆ. ನಾನು ಮೊಟ್ಟ ಮೊದಲು ಕಲಾವಿದೆಯಾಗಿ ಆಕಾಶವಾಣಿಯಲ್ಲಿ ಹಾಡ್ತಾ ಇದ್ದೆ. ನಂತರದಲ್ಲಿ ನಾನು ಸ್ವಲ್ಪ ಸಾರ್ವಜನಿಕ ಕ್ಷೇತ್ರಗಳಲ್ಲಿ ನನ್ನನ್ನು ತೊಡಗಿಸಿಕೊಂಡಿರುವಾಗ ನನ್ನೂರಲ್ಲೇ ಕೆಲವರೆಲ್ಲ ನೀವು ಯಾಕೆ ಗ್ರಾಮ ಪಂಚಾಯತಿ ಚುನಾವಣೆಗೆ ನಿಲ್ಲಬಾರದು ಅಂತ ಹೇಳಿ ಒಂದು ಆಸಕ್ತಿನ ಹುಟ್ಟಿಸಿದ್ರು. ಮತ್ತೆ ನೀವು ನಿಲ್ಲಬೇಕು, ನೀವು ಸ್ವಲ್ಪ ಸಾರ್ವಜನಿಕವಾಗಿ ಎಲ್ಲರ ಜೊತೆ ಬೆರೀತೀರಿ ಚುನಾವಣೆಗೆ ನಿಲ್ಲಿ ಅಂತ ನನ್ನ ಭಾಗದ ಜಯನಗರ ಗ್ರಾಮ ಪಂಚಾಯತಿಯ ಜನಗಳು ನನ್ನನ್ನು ಒತ್ತಾಯ ಮಾಡಿ ನನ್ನನ್ನು ನಿಲ್ಲಿಸಿದ್ರು ಚುನಾವಣೆಗೆ. ನಾನು ಗೆದ್ದೆ. ಗೆದ್ದ ನನ್ನ ಅದೃಷ್ಟದ ಪ್ರಕಾರ ನಾನು ಗ್ರಾಮ ಪಂಚಾಯತಿ ಅಧ್ಯಕ್ಷೆಯಾಗಿ ಒಂದು ಅವಕಾಶ ಸಿಕ್ತು ನನಗೆ. ಈಗ ಲಲಿತಾ ಅವರೇ, ನೀವು ಗ್ರಾಮ ಪಂಚಾಯತಿ ಚುನಾವಣೆಗೆ ನಿಲ್ಲಕ್ಕೆ ಮುಂಚೆ ಬೇರೆ ಸಂಘ ಸಂಸ್ಥೆಗಳಲ್ಲೆಲ್ಲ ಇದ್ರ, ನೀವು ತೊಡಸ್ಕೊಂಡಿದ್ರ? ಹಾ, ಇದ್ದೆ. ನಾನು ಶಾಲಾಭಿವೃದ್ಧಿ ಸಮಿತಿಯಲ್ಲಿ ಅಧ್ಯಕ್ಷೆಯಾಗಿದ್ದೆ, ಗ್ರಾಮಾರಣ್ಯ ಸಮಿತಿಯಲ್ಲಿ ಅಧ್ಯಕ್ಷೆಯಾಗಿದ್ದೆ, ಸ್ವಸಹಾಯ ಸಂಘದ ಅಧ್ಯಕ್ಷೆಯಾಗಿದ್ದೆ. ಅದರಲ್ಲೆಲ್ಲ ಕೆಲಸ ಮಾಡಿದ ಅನುಭವ ಇತ್ತು ನನಗೆ. ಮತ್ತೆ ಮಹಿಳೆಯರ ಸಮಸ್ಯೆಗಳು, ಅವರಿಗೆ ಕೆಲ ಎಷ್ಟೊಂದು ಮುಜುಗರ ಆಗುವಂತಹ ಸನ್ನಿವೇಶಗಳೆಲ್ಲ ಇರ್ತಾ ಇದ್ವು, ಅಂತವಕ್ಕೆಲ್ಲ ನಾನು ಸ್ವಲ್ಪ ಪೂರಕವಾಗಿ ಸ್ಪಂದಿಸ್ತಾ ಇದ್ದೆ. ಸ್ವಲ್ಪ ಆ ಥರದವ್ರ ಜೊತೆ ಇದ್ದಿದ್ದೆ ಜಾಸ್ತಿ. ನಾನು ಅವರ ಸಮಸ್ಯೆಗಳು ನನಗೆ ಅರ್ಥ ಆಗ್ತಿತ್ತು. ಈ ನಿಟ್ಟಲ್ಲಿ ಏನು ಕೆಲಸ ಮಾಡಬಹುದು, ನಾವು ಎಷ್ಟು ಹೆಲ್ಪ್ ಮಾಡಬಹುದು, ಯಾವ್ಯಾವ ಅಧಿಕಾರಿಗಳನ್ನ ನಾವು ಭೇಟಿ ಮಾಡಿದ್ರೆ ಯಾವ್ಯಾವ ಕೆಲಸಗಳಾಗತ್ತೆ, ಮತ್ತೆ ನಮ್ಮ ಪರಿಸರಗಳನ್ನ. ಅರಣ್ಯ ಇಲಾಖೆಯಲ್ಲಿ ಅರಣ್ಯಾಭಿವೃದ್ಧಿ ಅಧ್ಯಕ್ಷೆ ಆಗಿದ್ದ ಕಾರಣವೇ ಒಂದಷ್ಟು ಪರಿಸರವನ್ನ ಉಳಿಸುವಂತ, ಪರಿಸರ ಪ್ರಜ್ಞೆಯನ್ನು ಬೆಳೆಸುವಂತ ಕೆಲಸ ಮಾಡ್ಲಿಕ್ಕೆ ಆಗತ್ತೆ ಅಂತ ಹೇಳಿ ನಾನು ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಂಡಿದ್ದೆ. ಆದ್ರೆ ಎಲ್ಲೊಂದ್ ಕಡೆ ಗ್ರಾಮೀಣ ಪ್ರದೇಶಗಳಲ್ಲಿ ಮಹಿಳೆಯರನ್ನ ಒಟ್ಟಾಕೋದೇ ಒಂದು ಕಷ್ಟ ಅಂತ ಹೇಳ್ತಾರೆ. ಯಾಕೆಂದ್ರೆ ಮಹಿಳೆ ಅಂತಂದ್ರೆ ಮನೆಯೊಳಗಡೆನೆ ಇರುವಂತವಳು, ಹೊಸಲು ದಾಟಿ ಆ ಕಡೆ ಹೋಗ್ಬಾರ್ದು ಅನ್ನುವಂತ ಮನೋಭಾವನೆ ಹಿಂದಿನಿಂದಲೂ ಬಂದಂತದ್ದು. ನೀವು ಹೇಗೆ ಮನಃ ಪರಿವರ್ತನೆ ಮಾಡಿ ಅವ್ರನ್ನೆಲ್ಲ ಒಟ್ಟಾಕಿದ್ರಿ? ಇಲ್ಲ, ಒಂದು ಸುಬ್ರಹ್ಮಣ್ಯ ಅವರೇ, ನಾವು ಕೆಲವೊಂದು ವಿಚಾರಗಳನ್ನ ಅವರಿಗೆ ಆಸಕ್ತಿ ಹುಟ್ಟುವಂತದನ್ನ ತೋರಿಸಲೇಬೇಕಾಗತ್ತೆ. ಇಲ್ಲ ಅಂದ್ರೆ ಇವಾಗ್ಲೂ ಕೂಡ ಸೇಮ್ ನೀವು ಹೇಳಂತ ಪರಿಸ್ಥಿತಿ ಇದೆ. ತಾವಾಗಿ ಮುಂದೆ ಬಂದು ಭಾಗವಹಿಸುವಂತ ಮಹಿಳೆಯರು ಕ್ಷೇತ್ರದಲ್ಲಿ ಕಡಿಮೆ ಇದ್ದಾರೆ. ಒಳ್ಳೆಯ ಶಿಕ್ಷಣ ಸಿಕ್ಕದವ್ರು ಮಾತ್ರ ತಾವಾಗಿ ಬಂದು ಕ್ಷೇತ್ರದಲ್ಲಿ ಮುಂದುವರಿತಾರೆ, ಬಿಟ್ರೆ ಶಿಕ್ಷಣ ಸ್ವಲ್ಪ ಕಡಿಮೆ ಇರೋರಿಗೆ ಒಂದು ಏನೋ ಒಂದು ಮುಜುಗರ ಮತ್ತು ಸಂಕುಚಿತ ಮನೋಭಾವನೆ ಇದೆ ಅವರಲ್ಲಿ. ಅವ್ರಿಗೆ ನಾವು ಯಾವ್ದಾದ್ರು ಒಂದು ಆಸೆ ತೋರಿಸ್ಬೇಕು. ಇಂಥ ಒಂದು ಒಳ್ಳೆ ಗಿಡ ಬೆಳೆಸಿದ್ರೆ ನಿಮ್ಗೊಂದು ಪ್ರಶಸ್ತಿ ಕೊಡ್ತೀವಿ, ಅಥವಾ ನಿಮ್ಗೆ ನಿಮ್ಮಲ್ಲಿ ಯಾರು ಚೆನ್ನಾಗಿ ಗಿಡ ಬೆಳೆಸ್ತಾರೆ ಅವ್ರಿಗೆ ಇಂಥದ್ದೊಂದು ಬಹುಮಾನ ಕೊಡ್ತೀವಿ, ಈ ತರದ್ದೆಲ್ಲ ಒಂದು ಆಸೆ ಆಕಾಂಕ್ಷೆಗಳನ್ನ ತೋರಿಸ್ಬಿಟ್ಟು ನಾವು ಅವ್ರನ್ನ ನಮ್ಮ ಕಾರ್ಯಕ್ರಮದಲ್ಲಿ ತೊಡಗಿಸ್ಕೊಳ್ಳೋ ಹಂಗ್ ಮಾಡ್ಬೇಕು ಬಿಟ್ರೆ. ಆಸೆ ಅನ್ನೋದಕ್ಕಿಂತನು ಮಹಿಳೆಯರಿಗೆ ಗುರುತಿಸಿಕೊಳ್ಳುವಿಕೆನು ಬಹಳ ಮುಖ್ಯವಾಗುತ್ತೆ. ಇಲ್ಲಿ ನನ್ನನ್ನು ಗುರುತಿಸ್ತಿದ್ದಾರೆ ನಾನು ಮಾಡಿರೋ ಕೆಲಸಕ್ಕೆ ಅಂತೇಳಿ ಅನ್ನೋದು ಗೊತ್ತಾದಾಗ ಸ್ವಾಭಾವಿಕವಾಗಿ ಅಂತ ಕೆಲಸಗಳಲ್ಲಿ ತೊಡಸ್ಕೊಂತಾರೆ. ಹೌದು, ಅದರಲ್ಲೂ ಕೂಡ ಕೆಲವೇ ಕೆಲವು ವ್ಯಕ್ತಿಗಳಷ್ಟು ಬಿಟ್ರೆ ಎಲ್ಲರೂ ಕೂಡ ನನ್ನನ್ನು ಅಲ್ಲಿ ಗುರುತಿಸ್ತಾರೆ ಅಂತ ಬಂದು ಕೆಲಸ ಮಾಡ್ತಾರೆ ಅನ್ನೋದು ಸುಳ್ಳು. ಬಟ್ ಅಲ್ಲಿ ಪುರುಷರ ಸಹಕಾರ ಕೂಡ ಬಹಳ ಮುಖ್ಯವಾಗುತ್ತೆ. ಎಲ್ಲಿ ಪುರುಷರು ಮಹಿಳೆಯರನ್ನ ಗುರುತಿಸ್ತಾರೆ, ನೀವು ಮುಂದೋಗಿ ನಾವು ನಿಮ್ ಹಿಂದೆ ಇದೀವಿ ನೀವು ಮಾಡಿ ಅನ್ನೋ ಧೈರ್ಯ ತುಂಬಿದಾಗ ಮಹಿಳೆಯರು ಮುಂದೆ ಬರ್ತಾರೆ. ಬಿಟ್ರೆ ಪುರುಷರ ಸಹಕಾರ ಇಲ್ಲದೆ ಯಾವ ಗ್ರಾಮಾಂತರ ಪ್ರದೇಶ ಇರ್ಬೋದು, ಯಾವ ನಗರ ಪ್ರದೇಶ ಇರ್ಬೋದು, ಖಂಡಿತವಾಗಿಯೂ ಮಹಿಳೆಯರು ಅಷ್ಟು ಸಬಲೀಕರಣ ಆಗ್ತಾರೆ ಅನ್ನೋದು ನನ್ನ ಅಭಿಪ್ರಾಯ ಅಲ್ಲ ಸರ್, ಗೊತ್ತಿದೆ ನನಗೆ. ನಾನು ಕೂಡ ಸಾಕಷ್ಟು ಸುಮಾರು 15-20 ವರ್ಷಗಳ ಕಾಲ ಈ ರಂಗದಲ್ಲಿದ್ದೀನಿ. ಸಂಪೂರ್ಣ ಪುರುಷರ ಸಹಕಾರದಿಂದ ನಾವು ಒಂದು ಗ್ರಾಮ ಪಂಚಾಯತಿಯ ಸಬಲೀಕರಣ ಇರ್ಬೋದು, ಗ್ರಾಮ ಪಂಚಾಯತಿ ಶೌಚಾಲಯ ಇರ್ಬೋದು, ಪ್ರತಿಯೊಂದಕ್ಕೂ ನಮಗೆ ಪುರುಷರ ಮತ್ತು ನನ್ನ ಪಂಚಾಯತಿಯ ಕಾರ್ಯದರ್ಶಿಯ ಸಹಕಾರ ಮುಖ್ಯವಾಗಿತ್ತು, ಮತ್ತು ಅಧಿಕಾರಿ ವರ್ಗದವರು ಸಹಕಾರದಲ್ಲಿ ನಾವು ಮಾಡಿದ್ವಿ ಹೊರತು ಒಬ್ಬ ಮಹಿಳೆಯೇ ಹೋಗಿ ಎಲ್ಲವನ್ನೂ ಮಾಡ್ತಾಳೆ ಅನ್ನೋದು ಸುಳ್ಳು ಅನ್ನೋದು ನನ್ನ ಅಭಿಪ್ರಾಯ. ಖಂಡಿತವಾಗಿ ಇದು ಒಂದು ವ್ಯಕ್ತಿಗೂ ಸಹ ಅನ್ವಯಿಸುತ್ತೆ. ಒಂದು ಸಾಧನೆ ಮಾಡಿದಾಗ ಮುಂದೆ ನಿಂತಹ ವ್ಯಕ್ತಿಗೆ ಅದು ಇಂಥವರ ಹೆಸರಿನಲ್ಲಿ ಸಾಧನೆ ಆಗಿದೆ ಅಂತ ಹೇಳಿದ್ರು ಆ ವ್ಯಕ್ತಿ ಒಂದು ಸಂಘಟಿತ ಪ್ರಯತ್ನವನ್ನು ಮಾಡಿರ್ತಾರೆ, 4-6 ಜನಗಳ ಸಹಕಾರದಿಂದ ಸಾಧನೆಯನ್ನು ಮಾಡಲಿಕ್ಕೆ ಸಾಧ್ಯವಾಗಿರುತ್ತೆ. ಇದ್ರ ಜೊತೆಗೆ ತಮಗೆ ಒಂದು ಪ್ರಶಸ್ತಿನೂ ಸಹ ಬಂತು ಆ ಸಂದರ್ಭದಲ್ಲಿ. ಆ ಸಾಧನೆ ಏನು? ಮೇಲಿಂಬೆಸ್ಕೆ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಆಗಿದೆ, ಅಲ್ಲಿ ಶೌಚಾಲಯಗಳಿಗೆ ನಾವು ಜಾಸ್ತಿ ಒತ್ತು ಕೊಡ್ತು. ಅದ್ರ ಜೊತೆನಲ್ಲಿ ಮತ್ತೆ ನರೇಗಾ, ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆ ಅಡಿಯಲ್ಲಿ ನಾವು ಸಾಕಷ್ಟು ಕೆಲಸಗಳು, ಕೃಷಿ ಬಾವಿಗಳು, ಬಾಕ್ಷರಂಡಿಗಳು ಈ ತರ ಎಲ್ಲ ಒಂದಷ್ಟು ಸಾಕಷ್ಟು ಶೌಚಾಲಯಗಳನ್ನ ತುಂಬಾ ಕೆಲಸ ಮಾಡಿದ್ವಿ. ಅದರಲ್ಲಿ ನನ್ನ ಪಂಚಾಯತಿಯ ಮೆಂಬರ್ಗಳು ಸದಸ್ಯರು ಪುರುಷ ಸದಸ್ಯರು ಮತ್ತು ಪಂಚಾಯತಿಯ ಸೆಕ್ರೆಟರಿ ಅವರ ಸಹಕಾರ, ಯಾಕಂದ್ರೆ ಅದಕ್ಕೆ ತುಂಬಾ ವರ್ಕ್ ಇದೆ. ಸುಮ್ಮನೆ ನಾವು ಬಾಯಲ್ಲಿ ಹೇಳಿದ ತಕ್ಷಣ ಯಾವುದೇ ಕೆಲಸಗಳಾಗೋದಿಲ್ಲ. ಅಲ್ಲಿ ಲಿಖಿತ ಕಾರ್ಯಕ್ರಮಗಳು ಮತ್ತು ಅಧಿಕಾರಿಗಳ ಸಹಕಾರ ತುಂಬಾ ಬೇಕಾಗುತ್ತೆ. ಅದನ್ನ ನಮ್ಗೆ ಚೆನ್ನಾಗಿ ಅವರು ಮಾಡಿಕೊಟ್ಟಿದ್ರಿಂದ ಒಂದು ಪಂಚಾಯತಿ ಹೆಸರು ತಗೊಳಕಾಯ್ತು ಅಂತ. ಯಾರೋ ಒಬ್ರು ನಾನು ಪ್ರಶಸ್ತಿ ನಾನು ತಂದಿದ್ದಾದ್ರೂ ಕೂಡ ನನ್ನ ಹಿಂದೆ ಕೆಲಸ ಮಾಡಿದಂತ ಹತ್ತಾರು ಕೈಗಳಿವೆ, ಹತ್ತಾರು ಮನಸ್ಸುಗಳಿವೆ, ಅವರೆಲ್ಲರ ಸಹಕಾರ ಇತ್ತು. ಯಾಕಂದ್ರೆ ನಂಗೆ ಸ್ವಲ್ಪ ಮಾತಾಡುವ ಅವಕಾಶ ಇತ್ತು, ನನಗೆ ಶಿಕ್ಷಣ ಇದ್ದಿದ್ರಿಂದ ಏನೋ ನಾನು ಎಲ್ಲ ಅಧಿಕಾರಿಗಳ ಹತ್ರ ಮಾತಾಡ್ತಿದ್ದೆ. ಹಾಗಾಗಿ ಅವ್ರಿಗೆ ಖುಷಿಯಾಗಿತ್ತು, ಈ ಅಧ್ಯಕ್ಷರ ಸಹಕಾರದಲ್ಲಿ ನಾವು ಒಳ್ಳೆ ಕೆಲಸ ಮಾಡಬಹುದು ಅಂತ ಪೂರ್ವಕವಾಗಿ ನಂಗೆ ಎಲ್ಲರೂ ಅವ್ರು ಸಹಕಾರ ಮಾಡಿದ್ರು. ಹಾಗಾಗಿ ಅವರ ಸಹಕಾರದಿಂದ ಪಂಚಾಯಿತಿ ಕೂಡ ಒಂದು ಬಲಿಷ್ಠ ಪಂಚಾಯಿತಿ ಆಯಿತು. ಉತ್ತರದಾಯಿತ್ವ ಮತ್ತು ಪಂಚಾಯಿತಿಯ ಸಬಲೀಕರಣ, ಗ್ರಾಮ ಪಂಚಾಯತಿನಲ್ಲಿ ಎಷ್ಟು ಕೆಲಸ ಮಾಡಿದೀವಿ, ಅಲ್ಲಿ ಎಷ್ಟು ನಾವು ಹಣವನ್ನು ಖರ್ಚು ಮಾಡಿದೀವಿ, ಅದರಿಂದ ಎಷ್ಟು ಜನಕ್ಕೆ ಉದ್ಯೋಗ ಸೃಷ್ಟಿಯಾಗಿದೆ, ಮತ್ತೆ ನಮ್ಮ ಗ್ರಾಮ ಪಂಚಾಯಿತಿಯ ಸ್ವಚ್ಛತೆ, ಇದೆಲ್ಲವನ್ನು ಶಾಲೆ ಮತ್ತೆ ಅಂಗನವಾಡಿ ಅಲ್ಲಿಯ ಸ್ವಚ್ಛತೆಗಳು ಇದೆಲ್ಲವನ್ನು ಗಮನದಲ್ಲಿಟ್ಕೊಂಡು ನಮಗೆ ಪ್ರಶಸ್ತಿಯನ್ನು ಕೊಟ್ಟರು ನಮ್ಮ ಪಂಚಾಯತಿಗೆ. ಆ ವಿಚಾರದಲ್ಲಿ ಆ ಪಂಚಾಯತಿಯ ಎಲ್ಲ ಸಾರ್ವಜನಿಕರು ಕೂಡ ಮತ್ತೆ ನಮ್ಮ ಜೊತೆಗಿರ್ತಕ್ಕಂಥವ್ರದ್ದು ಸಹಕಾರ ತುಂಬಾ ಇತ್ತು ಸರ್. ಯಾವ ಪ್ರಶಸ್ತಿ ಅದು? ಮಹಿಳಾ ಗ್ರಾಮ ಪಂಚಾಯತಿ ಸಬಲೀಕರಣ ಮತ್ತು ಉತ್ತರದಾಯಿತ್ವ ಅಂತ ಹೇಳಿ ಸುಮಾರು 28 ಲಕ್ಷ ರೂಪಾಯಿಯ ಪ್ರಶಸ್ತಿ ಅದು ದೆಹಲಿಯಲ್ಲಿ ನಾನು ತಗೊಂಡು ಬಂದಿದ್ದು. ಅದಾದ ನಂತರ ಮತ್ತೆ ಮಹಾತ್ಮ ಗಾಂಧಿ ಪ್ರಶಸ್ತಿ ಕೊಟ್ಟರು, ಕರ್ನಾಟಕ ಸರ್ಕಾರದಿಂದ ಮಹಾತ್ಮ ಗಾಂಧಿ ಪ್ರಶಸ್ತಿ ಬಂತು. ಎರಡು ಪ್ರಶಸ್ತಿನ ನಮ್ಮ ಗ್ರಾಮ ಪಂಚಾಯತಿಗೆ ಬಂದಿದೆ. ಹಾಗಾಗಿ ಪ್ರಶಸ್ತಿ ಬಂದ ಸಂದರ್ಭದಲ್ಲಿ ಸ್ವಲ್ಪ ಜವಾಬ್ದಾರಿನೂ ಜಾಸ್ತಿ ಆಯಿತು ಅಂತ ಹೇಳಿ ಅನಿಸಿರಬಹುದು ನಿಮಗೆ? ಖಂಡಿತ. ಆದ್ರೆ ಒಂದು 6 ತಿಂಗಳು ಅಥವಾ 8 ತಿಂಗಳು ಇರಬೇಕಾದ್ರೆ ನನ್ನ ಅವಧಿ ಮುಗಿಯುವ 8 ತಿಂಗಳಿಗೆ ಮುಂಚೆ ಅದೊಂದು ಪ್ರಶಸ್ತಿ ಬಂತು ನಮಗೆ. ಹಾಗಾಗಿ ಜವಾಬ್ದಾರಿ ಏನೋ ಜಾಸ್ತಿ ಆಯ್ತು ನಮ್ಗೆ. ಅವರ ಏನು ಉದ್ದೇಶ ಇಟ್ಕೊಂಡಿದ್ರು ಆ ಉದ್ದೇಶಕ್ಕೆ ಪೂರ್ವಕವಾಗಿ ನಾವು ಕೆಲಸ ಮಾಡ್ಬೇಕಂತ ಸನ್ನಿವೇಶ ಇತ್ತು. ಆತರ ಒಂದು ಒಳ್ಳೊಳ್ಳೆ ಕೆಲಸಗಳು, ಅದು ಏನಂದ್ರೆ ಒಂದು ಖುಷಿ ಕೊಡ್ತು ನಮ್ಗೆ. ಓ ಈಗ ಮಾಡಿದ್ರೆ ಹೀಗೆ, ಈ ತರ ಮಾಡಿದ್ರೆ ಈ ತರ ಒಂದು ಪ್ರಶಸ್ತಿ ಸಿಗುತ್ತೆ, ಅದ್ರ ಜೊತೆಗೆ ಹಣವೂ ಕೊಡ್ತಾರೆ ಗ್ರಾಮ ಪಂಚಾಯತಿಗೆ. ಒಂದು ಗ್ರಾಮ ಪಂಚಾಯತಿಯನ್ನ ಇನ್ನೂ ಉತ್ತಮವಾಗಿ ನಿರ್ವಹಣೆ ಮಾಡ್ಬೋದಲ್ಲ. ಇನ್ನು ಮುಂದ್ ಬರುವಂತವರಿಗೆ ನೀವೊಂದು ಮಾದರಿಯಾದ್ರಿ ನೋಡಿ. ಈ ತರ ಕೆಲಸಗಳನ್ನ ಮಾಡಿದ್ರೆ ಗುರುತಿಸಲ್ಪಡ್ಲಿಕ್ಕೆ ಸಾಧ್ಯತೆ ಇದೆ ರಾಜ್ಯ ಮಟ್ಟದಲ್ಲಿ, ರಾಷ್ಟ್ರ ಮಟ್ಟದಲ್ಲಿ ಅಂತ ಹೇಳಿ. ಸರಿ, ಲಲಿತಾ ಅವರೇ, ನೀವು ಅಧ್ಯಕ್ಷರಾದಾಗ ಏನೇನು ಮುಖ್ಯವಾಗಿ ನೀವು ಕಾರ್ಯಗಳನ್ನು ಮಾಡಿರುವಂತದ್ದು? ಉದಾಹರಣೆಗೆ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ನಿಮ್ಮ ಗ್ರಾಮ ಪಂಚಾಯತ್ನಲ್ಲಿ ಏನೇನು ಕೆಲಸಗಳಾಯ್ತು? ಮುಖ್ಯವಾಗಿ ಶೌಚಾಲಯಗಳು ಗ್ರಾಮೀಣ ಭಾಗದಲ್ಲಿ. ಶೌಚಾಲಯಗಳು ಅದನ್ನ ಕೆಲವರಿಗೆ ಅದು ಮಾಡೋಕಷ್ಟು ಇಷ್ಟ ಇಲ್ಲ ಅಂದ್ರೆ, ಅದಕ್ಕೆ ಅವ್ರು ಫಸ್ಟ್ ಅವರೇ ಒಂದ್ ಸ್ವಲ್ಪ ಹಣ ಹಾಕೊಂಡು ಮಾಡ್ಬೇಕು. ಆ ಮಂತ್ರದಲ್ಲಿ ನಾವು ಗ್ರಾಮ ಪಂಚಾಯತಿಯಿಂದ ಹಣ ಕೊಡೋದ್ರಿಂದ ಅದು ಅವ್ರಿಗೆ ಅಷ್ಟು ಅದ್ರದ್ದು ಆಸಕ್ತಿ ಇಲ್ಲ. ಆದ್ರೆ ನಾವು ಅವರಿಗೆ ಇಲ್ಲ, ನೀವು ಮಾಡಲೇಬೇಕು, ಒಂದು ಆಶ್ರಯ ಮನೆ ಕೊಟ್ರೆ ಮನೆಯ ಜೊತೆಗೆ ಅವ್ರಿಗೆ ಒಂದು ಶೌಚಾಲಯನೂ ಮಾಡ್ಕೊಳ್ಳೇಬೇಕು ಅಂತ, ಹಾಗಿದ್ರೆ ಬಿಲ್ ಮಾಡ್ತೀವಿ ಅಂತ. ಈ ತರದ ಕೆಲವೊಂದು ಆಸೆಗಳನ್ನ ಹುಟ್ಟಿಸಿ ಅವರಿಗೆ. ಪಂಚಾಯತಿಯಲ್ಲಿ ಶೌಚಾಲಯಗಳನ್ನ ಮಾಡಿಸಿದ್ವು. ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಎಲ್ಲಾ ಬಾಕ್ಸ್ ಚರಂಡಿಗಳು, ಮತ್ತೆ ಅವರಿಗೆ ಕೃಷಿ ಹೊಂಡಗಳು, ಕೃಷಿ ಬಾವಿಗಳು ಎಲ್ಲರಿಗೂ, ಆಮೇಲೆ ಸ್ವಂತ ಬಾವಿಗಳು, ಅದರಲ್ಲಿ ಕುಡಿಯೋ ನೀರಿಗೋಸ್ಕರ ಸ್ವಂತ ಬಾವಿಗಳು, ತೀರಾ ನೀರು ಇಲ್ದಿರ್ತಕ್ಕಂಥ ಮನೆಗಳಿಗೆ ಕುಡಿಯೋ ನೀರಿನ ವ್ಯವಸ್ಥೆಗಳು, ಆಮೇಲೆ ನಮ್ಮ ಸ್ಕೂಲಲ್ಲಿ ಕಾಂಪೌಂಡ್ಗಳು, ಶಾಲೆಗೆ ಬೇಕಾದಂತ ಕಾಂಪೌಂಡ್ಗಳು. ಆದ್ರೆ ಎಷ್ಟೇ ಆದ್ರೂ ಕೂಡ ಅಷ್ಟೊಂದು ಸರ್ಕಾರ ಸೌಲಭ್ಯವನ್ನು ಕೊಟ್ಟಾಗ್ಯೂ ಕೂಡ ಸರ್ಕಾರಿ ಶಾಲೆಗಳಲ್ಲಿ ಮಕ್ಕಳನ್ನ ಕಳಿಸುವುದು ಕಡಿಮೆ ಆಗಿದೆ ಅನ್ನೋದಕ್ಕಿಂತನೂ ಮಕ್ಕಳ ಸಂಖ್ಯೆಯೂ ಕಡಿಮೆ ಆಗಿದೆ ಅಂತ. ಹಿಂದಿನ ಕಾಲದಲ್ಲಿ ಒಂದು ಮನೆಯಲ್ಲಿ 4-5 ಮಕ್ಕಳುಗಳು ಇರ್ತಾ ಇದ್ರು, ಈಗೆಲ್ಲ ಒಂದು ತಪ್ಪಿದ್ರೆ 2 ಮಕ್ಕಳಾಗಿರೋದ್ರಿಂದ, ಆಮೇಲೆ ಎಲ್ಲ ಕಡೆಗೂ ಶಿಕ್ಷಣವನ್ನು ಕೊಡಬೇಕು ಅನ್ನೋ ಒಂದು ಇದಿರೋದ್ರಿಂದ, ಖಾಸಗಿ ಶಾಲೆಯಲ್ಲಿ ಅದೇನು ಹೆಚ್ಚಿನ ಶಿಕ್ಷಣಕ್ಕೆ ಒತ್ತು ಕೊಡ್ತಾರೆ ಗೊತ್ತಿಲ್ಲ, ಹೆಚ್ಚಿನ ಜನ ಖಾಸಗಿ ಶಾಲೆಗೆ ಸೇರಿಸ್ತಾ ಇದ್ರು. ನಮ್ಗಿರೋದು 1 ಮಗು 2 ಮಗು, ಇವ್ರನ್ನ ಚೆನ್ನಾಗಿ ಒಳ್ಳೆ ವಿದ್ಯಾಭ್ಯಾಸ ಕೊಡಬೇಕು ಅನ್ನೋ ಕಾರಣಕ್ಕೆ ಖಾಸಗಿ ಶಾಲೆಗಳಿಗೆ ಕಳಿಸ್ತಾ ಇದಾರೆ. ಹಾಗಂತ ಸರ್ಕಾರಿ ಶಾಲೆಯಲ್ಲಿ ಏನು ಯಾವುದೇ ಕೊರತೆ ಆಗಿದೆ ಅಂತ ಹಂಗ ಅನ್ಸಲ್ಲ. ಯಾಕಂದ್ರೆ ನನ್ನ ಮಕ್ಕಳು ಓದಿದ್ದು ಸೆಕೆಂಡ್ PUC ಡಿಗ್ರಿ ತನಕನೂ ಸರ್ಕಾರಿ ಶಾಲೆಯಲ್ಲೇ ಓದಿದ್ದು, ಕೊರತೆ ಏನು ನನಗೇನು ಕಂಡಿಲ್ಲ. ನಾವೆಲ್ಲ ಓದಿದ್ದು ಕೂಡ ಸರ್ಕಾರಿ ಶಾಲೆಯಲ್ಲಿ. ಆದ್ರೆ ಈ ಇತ್ತೀಚಿನ ದಿನಗಳಲ್ಲಂತೂ ಸರ್ಕಾರಿ ಶಾಲೆಗೆ ಜನಸಂಖ್ಯೆ ಕಡಿಮೆ ಆಗ್ತಿರೋದಂತೂ ವಾಸ್ತವದ ಸಂಗತಿ ಸುಬ್ರಹ್ಮಣ್ಯ ಅವರೇ. ಇಲ್ಲ, ಇದು ಮಲ್ನಾಡಲ್ಲಿ ಅಂತ ಮನೆಯನ್ನು ಬಿಟ್ಟು ಶಾಲೆಗೆ ಬಿಡಿಸಿ ಕೆಲಸಕ್ಕೆ ಕೂಲಿ ಕಳಿಸುವಂತ ಪರಿಸ್ಥಿತಿ ತುಂಬಾ ಕಡಿಮೆ ಇದೆ ಅಂತ ನನ್ನ ಭಾವನೆ. ಅದು ಉತ್ತರ ಕರ್ನಾಟಕದ ಕಡೆ ಇರ್ಬೋದೇನೋ, ಇಲ್ಲಿ ಸ್ವಲ್ಪ ಮಳೆ ಬೆಳೆ ಎಲ್ಲ ಚೆನ್ನಾಗಿರೋದ್ರಿಂದ ತಂದೆ ತಾಯಿ ಕೂಲಿ ಮಾಡಿ ಆದ್ರೂ ಮಕ್ಕಳನ್ನ ಕಳಿಸುವಂತ ವ್ಯವಸ್ಥೆ ಇದೆ. ಎಲ್ಲೋ 1-2 ತೀರಾ ಮಕ್ಕಳು ಶಾಲೆಗೆ ಹೋಗ್ತಿರ್ತಕ್ಕಂಥದ್ದ ನಾವು ಮನವೊಲಿಸಿ ಇಲ್ಲ ಕಳಿಸ್ಲೇಬೇಕು, ಈ ತರ ಸರ್ಕಾರದ ಆದೇಶ ಇದೆ, ನೀವು ಹಂಗೆ ಮಾಡುವ ಹಾಗೆ ಇಲ್ಲ, ನೀವು ಆ ಥರ ಎಲ್ಲ ಮಾಡಿದ್ರೆ ನಿಮಗೆ ಬರೋ ಅನುದಾನಗಳನ್ನ ಕುಂಠಿತ ಆಗುತ್ತೆ, ಪಡಿತರ ನಿಲ್ಲುತ್ತೆ, ನಿಮಗೆ ಮಕ್ಕಳನ್ನ ಕಳಿಸಿದ್ರೆ ನಿಮ್ಗೆ ಪಡಿತರನೇ ನಿಲ್ಲಿಸ್ಬಿಡ್ತಾರೆ ಸರ್ಕಾರದವರು ಅಂತ. ಈ ತರದೆಲ್ಲ ಒಂದೊಂದು ಕೆಲವೆಲ್ಲ ಹೇಳ್ಬಿಟ್ಟು ನಾವು ಒಂದೆರಡು ಮಕ್ಕಳುಗಳನ್ನ ನಾವು ಶಾಲೆಗೆ ಬರುವಂತ ಮನವನ್ನು ಪರಿವರ್ತನೆ ಮಾಡುವಂತ ಕೆಲಸ ಮಾಡಿದೀವಿ. ಆದ್ರೆ ಬೇರೆ ಕಡೆಗೆಲ್ಲ ಹೋಲಿಸಿದ್ರೆ ನಮ್ಮ ಮಲ್ನಾಡು ಪ್ರದೇಶಗಳಲ್ಲಿ ಶಾಲೆಗೆ ಹೋಗದೇ ಇರತಕ್ಕಂಥ ಮಕ್ಕಳ ಸಂಖ್ಯೆ ಕಡಿಮೆ. ಸುಬ್ರಹ್ಮಣ್ಯ ಅವರೇ, ಲಲಿತ್ ಅವರೇ, ಈಗ ಅಧ್ಯಕ್ಷರಿಗೆ ಇರುವಂತಹ ಸವಾಲಿನ ಕೆಲಸ ಅಂತ ಹೇಳಂತಂದ್ರೆ ಬಂದಂತಹ ಅನುದಾನವನ್ನ ಬೇರೆ ಬೇರೆ ಕ್ಷೇತ್ರಗಳಿಗೆ ಹಂಚಿ ಹಾಕುವಂತದ್ದು. ಆ ಹಂಚುವಂತ ಸಂದರ್ಭದಲ್ಲಿ ಬಹುಶಃ ಸದಸ್ಯರು ನನ್ನ ಕ್ಷೇತ್ರಕ್ಕೆ ಇಷ್ಟು ಕೊಡಿ, ನನ್ನ ಕ್ಷೇತ್ರಕ್ಕೆ ಇಷ್ಟು ಕೊಡಿ ಅಂತ ಹೇಳಿ ಆ ತರದ ಮನಸ್ತಾಪಗಳೇನಾದ್ರು ಬರ್ತಿತ್ತ? ನೀವು ಹೇಗೆ ಸಮಾಧಾನ ಪಡಿಸ್ತಿದ್ರಿ ಸದಸ್ಯರನ್ನ? ಹಾಗೇನಿಲ್ಲ ಸರ್, ನಮ್ಮ ಪಂಚಾಯತಿನಲ್ಲಿ ಅಕಸ್ಮಾತ್ ಅವರು ಸದಸ್ಯರಿಗೆ ಇದೇ ಬೇಕು ನಮ್ಗೆ ಆಗ್ಬೇಕು ಅಂತಂದ್ರೆ ನಾವು ಬಿಟ್ಕೊಡ್ತಿದ್ವಿ. ಅದಕ್ಕಿಂತ ಹೆಚ್ಚಾಗಿ ನನ್ನ ಅಭಿಪ್ರಾಯ ಏನಂದ್ರೆ, ನಂದೇ ಕ್ಷೇತ್ರ ಅನ್ನಕ್ಕಿಂತನೂ ಟೋಟಲ್ ಇಡೀ ಗ್ರಾಮ ಪಂಚಾಯತಿಯ ಅಭಿವೃದ್ಧಿ ಆಗ್ಬೇಕು. ಬರೀ ನನ್ನ ಕ್ಷೇತ್ರ ಒಂದೇ ಜಾಸ್ತಿ ಆಗ್ಬೇಕು, ಇನ್ನೊಂದು ಕ್ಷೇತ್ರದಲ್ಲಿ ಕಡಿಮೆ ಕೆಲಸ ಆದಾಗ, ಈಗ ನನ್ನ ಮೇಲಿಂಬೆಸಗಿ ಗ್ರಾಮ ಪಂಚಾಯತಿನಲ್ಲೇ ಮೇಲಿಂಬೆಸಗಿ ಅನ್ನೋದು ಟೌನ್, ಅದು ಅಲ್ಲಿ ಎಲ್ಲ ವ್ಯವಸ್ಥೆಗಳುಂಟು. ಅಲ್ಲೇ ಸ್ವಲ್ಪ ಮುಂದೋದ್ರೆ ಗೊರಗೋಡ್ ಅಂತ ಒಂದು ಗ್ರಾಮ ಇದೆ, ಮಳಲಿ ಗ್ರಾಮ ಇದೆ, ಅಲ್ಲಿಗೆಲ್ಲ ಸಾಕಷ್ಟು ಸೌಲಭ್ಯಗಳು ಇಲ್ಲ. ಅಂತ ಕ್ಷೇತ್ರದಲ್ಲಿ ನಾವೇನ್ ಮಾಡ್ತಿದ್ವಿ, ಅಲ್ಲಿಗೆ ಹೆಚ್ಚು ಒತ್ತು ಕೊಡ್ತಿದ್ವಿ. ಅಲ್ಲಿಗೆ ಕೆಲಸ ಆಗ್ಲಿ, ಅಲ್ಲಿಗೆ ಜಾಸ್ತಿ ಅನುದಾನವನ್ನ ಕೊಡಿ, ಯಾವ್ಯಾವ ಕ್ಷೇತ್ರ ಅಭಿವೃದ್ಧಿ ಆಗ್ಬೇಕು, ಅಲ್ಲಿ ನೀರಿನ ವ್ಯವಸ್ಥೆ ಎಲ್ಲಿ ಪ್ರಾಬ್ಲಮ್ ಇದೆ ಅಲ್ಲಿಗೆ ವ್ಯವಸ್ಥೆ ಮಾಡಿ ಅಂತ ಉದ್ದೇಶದಲ್ಲಿ ನಾವು ಹಂಚಿಕೊಳ್ತಿದ್ವಿ. ಸದಸ್ಯರು ನಮ್ದನ್ನ ನೀವು ಬೇಕಾದ್ರೆ ಬಳಸ್ಕೊಳ್ಳಿ, ಮುಂದಿನ ವರ್ಷದ ಅನುದಾನವನ್ನು ನಮ್ಮ ಕ್ಷೇತ್ರ ಕಡೆ ಹಂಚಿಕೊಳ್ತೀವಿ ಅಂತ ಹೇಳಿ ಮ್ಯೂಚುವಲ್ ಆಗಿ ಕೆಲಸ ಮಾಡ್ತಿತ್ತು. ಬಿಟ್ರೆ ತೀರಾ ಬಾರ ಗಲಾಟೆ ಆಗುವಂತ ಹೊಡೆದಾಟ ಆಗುವಂತ ಸ್ಥಿತಿ ಯಾವತ್ತು ನಿರ್ಮಾಣ ಆಗಿಲ್ಲ. ಅಂದ್ರೆ ಸಮಾಧಾನ ಪಡಿಸ್ಬಿಟ್ಟು ಅವರನ್ನ ವಿಶ್ವಾಸಕ್ಕೆ ತಗೊಂಡು ಅನುದಾನವನ್ನ ಹಂಚಿಕೆ ಮಾಡ್ತಾ ಇದ್ರಿ, ಮತ್ ಕರ ವಸೂಲಿ ಅಲ್ಲವಾ ಸರಾಗವಾಗಿ ನಡೀತಾ ಇತ್ತಾ? ಇಲ್ಲ, ಅದು ಸ್ವಲ್ಪ ಕಷ್ಟ ಆಗ್ತಿತ್ತು ನಮ್ಮ ಇವರುಗಳಿಗೆ. ನೀರ್ಗಂಟೆಗಳಿಗೆ ಅವ್ರು ಬಂದು ಹೇಳೋರು, ಇವತ್ತು ಕೇಳಿದ್ರೆ ನಾಳೆ ಕೊಡ್ತೀವಿ ನಾಡ್ದು ಕೊಡ್ತೀವಿ ಅಂತೆಲ್ಲ ಹೇಳ್ತಾರೆ ಅಂತ. ಅದಕ್ಕೆ ನಾವೇನ್ ಮಾಡ್ತೀವಿ, ನಾವು ಗ್ರಾಮ ಪಂಚಾಯತಿ ಮೆಂಬರ್ಗಳು ಅಧ್ಯಕ್ಷರು ಸೇರ್ಕೊಂಡೇ ಹೋಗ್ತಿದ್ವಿ ಒಂದೊಂದ್ಸರಿ, ಕರ ವಸೂಲಿ ನೀವು ಕೊಡ್ಲೇಬೇಕು, ಅದು ಸರ್ಕಾರ ಕಟ್ಟಲೇಬೇಕು. ಗ್ರಾಮ ಪಂಚಾಯತಿ ಅಭಿವೃದ್ಧಿ ಆಗ್ಬೇಕಂದ್ರೆ ಇದರಿಂದನೇ ಆಗ್ಬೇಕು. ಗ್ರಾಮ ಪಂಚಾಯತಿ ಬೇರೆ ಎಲ್ಲ ಏನ್ ದುಡ್ಡು ಬರಲ್ಲ, ಇದರಿಂದನೇ ಆಗ್ಬೇಕು. ಕಂದಾಯ ವಸೂಲಾತಿಯಿಂದನೇ ನಾವು ಸಾಕಷ್ಟು ಕೆಲಸಗಳನ್ನ ಮಾಡ್ಬೇಕು. ಆದ್ರೆ ನಾವು ಮನೆ ಮನೆಗೆ ಹೋಗಿ ಅಲ್ಲಿ ಮನಮೊಲಿಸಿ ಅವರಿಗೆ ನಿಮ್ದು ಎಷ್ಟು ಅದೇನ್ ಬಾರಿ ದುಡ್ಡು ಆಗೋದಿಲ್ಲ ಕಟ್ಟಿ ಅಂತ ಹೇಳಿ ಕಟ್ಟಿಸುವಂತ ಕೆಲಸಗಳು ಇಂಥವನ್ನ ಮಾಡಿದೀವಿ ನಾವು. ಆವಾಗ ವಸೂಲಿ ಆಗಿದ್ದು ಉಂಟು. ಆತರ ನಾವು ಪಂಚಾಯತಿ ಅಧ್ಯಕ್ಷ ಮೆಂಬರ್ಗಳೇ, ನಾವು ಮೆಂಬರ್ ಅಧ್ಯಕ್ಷರು ಆದ ತಕ್ಷಣ ನಾವೇನು ಎಲ್ಲೂ ಹೋಗ್ಬಾರ್ದು ಅಂತ ಏನ್ ರೂಲ್ಸ್ ಇಲ್ಲ, ಅಥವಾ ನಮ್ಗೆ ಏನ್ ದೊಡ್ಡ ಪಟ್ಟ ಅಲ್ಲ ಅದು, ನಾವು ಇರೋದೇ ಅವ್ರ ಕೆಲಸಕ್ಕೋಸ್ಕರ. ಆದ್ರಿಂದ ನಾವು ಮನೆ ಮನೆಗೆ ಭೇಟಿ ಕೊಟ್ಟು ಕರ ವಸೂಲಿ ಕೂಡ ಮಾಡಿದ್ದುಂಟು. ನಮ್ಮ ಹತ್ರ ಕೂಡ ಅವರು ಕರ ವಸೂಲಿ ದುಡ್ಡು ಕೊಟ್ಟಿದ್ದುಂಟು. ಅವ್ರಿಗೆ ಅಲ್ಲೇ ರಶೀದಿಯನ್ನು ಕೊಟ್ಟು ನಾವು ಹಣವನ್ನ ಗ್ರಾಮ ಪಂಚಾಯತಿ ಯಾವ್ದು ವಿಭಾಗ ಇದೆ ಅದಕ್ಕೆ ಕೊಟ್ಟು ಕೆಲಸವನ್ನು ಮಾಡಿಸಿದ ಅನುಭವ ಇದೆ ಸರ್ ನಮ್ಗೆ. ಈಗ ಲಲಿತ್ ಅವರ, ತಾವು ಗ್ರಾಮ ಪಂಚಾಯತಿ ಅಧ್ಯಕ್ಷರಾದಾಗ ನಿಮ್ಗೆ ಅತ್ಯಂತ ಹೆಚ್ಚು ಖುಷಿ ಕೊಟ್ಟಂತಹ, ಹೆಚ್ಚು ಸಮಾಧಾನ ತಂದು ಕೊಟ್ಟಂತಹ ಕೆಲಸ ಕಾರ್ಯಗಳು ಯಾವ್ದು, ಯಾವ್ದಕ್ಕೆ ಹೆಚ್ಚು ಆದ್ಯತೆ ಕೊಡ್ತಾ ಇದ್ರು? ಸರ್, ನಾವು ಒಂದ್ಸರಿ ಸಂಧ್ಯಾ ಸುರಕ್ಷಾ ಯೋಜನೆ ಅಂತ ಒಂದು ಕಾರ್ಯಕ್ರಮ ಮಾಡ್ಬೇಕು ಅಂತ ಅನ್ಕೊಂಡ್ವಿ. ಬಹಳ ವಯಸ್ಸಾದವರು ಇದ್ರು ನಮ್ಮ ಪಂಚಾಯತಿನಲ್ಲಿ, ಕೆಲವು ಹಳ್ಳಿ ಹಳ್ಳಿಗಳಲ್ಲಿ ತುಂಬಾ ವಯಸ್ಸಾದವರೆಲ್ಲ ಇದ್ರು. ಅವರಿಗೆ ಎಸಿ ಹತ್ರ ಹೋಗಿ ಬರಕ್ ಆಗ್ತಿರ್ಲಿಲ್ಲ. ಕಾರಣ ಏನಂದ್ರೆ ಅವರಿಗೆ ಫೋಟೋ ಆಗ್ಬೇಕಿತ್ತು ಅಥವಾ ಹೆಬ್ಬೆಟ್ಟು ಆಗ್ಬೇಕು, ಅವರೇ ಬರಬೇಕು ಸಂಧ್ಯಾ ಸುರಕ್ಷಾ ಯೋಜನೆಗೆ. ಆಗ ನಮ್ಗೆ ಸಾಗರದಲ್ಲಿ ಒಬ್ರು ಎಸಿ ಇದ್ರು, ಉದಯ್ ಕುಮಾರ್ ಶೆಟ್ಟಿ ಅಂತ ಹೇಳಿ, ಅವ್ರನ್ನ ನಮ್ಮ ಪಂಚಾಯತಿಗೆ ಕರೆಸಿ ನಾವು ಸ್ಥಳದಲ್ಲೇ ಒಂದು 15-20 ಜನಗೆ ವೃದ್ಧಾಪ್ಯ ವೇತನಕ್ಕೆ ಇವ್ರಿಗೆ ಕೊಡಬಹುದು, ನೀವು ಅವ್ರ ಕೆಲಸ ಮಾಡಿಕೊಡಿ ಅಂತ ಅವರು ಸಹಿ ಹಾಕಿ ಪಂಚಾಯತಿ ಒಳಗೇನೆ ಆ ಒಂದು ಕೆಲಸವನ್ನು ಮಾಡಿಕೊಟ್ಟಿದ್ರು. ಅಂದ್ರೆ ಇವರಿಗೆ ನೀವು ಸಂಧ್ಯಾ ಸುರಕ್ಷಾ ಯೋಜನೆಯಲ್ಲಿ ನೀವು ಸೇರ್ಕೋಬಹುದು ಅನ್ನೋದು ಒಂದು, ಅಂದ್ರೆ ಅದು ಪ್ರೊಸೀಜರ್ ಪ್ರಕಾರನೇ ಆಗ್ಬೇಕು. ಆದ್ರೂ ಕೂಡ ಅವರಲ್ಲಿ ಅಂಕಿತವನ್ನು ಹಾಕಿದ್ರು, ನೀವು ಕೊಡಿ, ಇವರು ಅರ್ಹತೆ ಇದೆ ಇವರಿಗೆ ಅನ್ನೋದನ್ನ ಮಾಡಿದ್ರು. ಸರ್, ಏಜ್ ಎಲ್ಲ ಇರ್ತಿರ್ಲಿಲ್ಲ ಹಿಂದಿನವ್ರಿಗೆ, ಈಗೆಲ್ಲ ಆದ್ರೆ ಎಲೆಕ್ಷನ್ ಕಾರ್ಡ್ ಇರ್ತಿತ್ತು, ಅವಾಗ ವೋಟರ್ ಐಡಿ ಇರಲಿಲ್ಲ. ಅಂತ ಸಮಯದಲ್ಲಿ ಅವರು ಇಲ್ಲ ನಾವು ಇಂಥವ್ರಿಗೆ ಕೊಡ್ಬೋದು ಅಂತ ಗುರುತಿಸಿ ಕೊಟ್ಟಿದ್ರು. ನನ್ಗೆ ಅದೊಂದು ತುಂಬಾ ಖುಷಿ ಕೊಟ್ಟ ಕಾರ್ಯಕ್ರಮ ಸರ್. ನಾನು ವೃದ್ಧರಿಗೆಲ್ಲ ಈ ನಮ್ಮ ಪಂಚಾಯತಿ ಒಳಗೆ ಅವ್ರ ಕೆಲಸ ಸುಲಭ ಆಯ್ತಲ್ಲ ಅಂತ, ಯಾಕಂದ್ರೆ ನಮ್ಮ ಹೊಸನಗರ ಹುಂಚಾ ಹೋಬಳಿಯಲ್ಲಿ ನಮ್ಮ ಇದಿರೋದು ಹುಂಚಾ ಕ್ಷೇತ್ರದಲ್ಲಿರೋದು ನಾಡ ಕಚೇರಿ, ಸುಮಾರು ಇಲ್ಲಿಂದ 25 ಕಿಲೋಮೀಟರ್ ಆಗುತ್ತೆ ಜಯನಗರದಿಂದ. ಆ 25 ಕಿಲೋಮೀಟರ್ ಹೋಗಿ ಬರಕ್ ಆಗದಂತ ಪರಿಸ್ಥಿತಿಲಿ ಇದ್ದ ವೃದ್ಧರಿದ್ರು, ಅವರೆಲ್ಲ ವಯಸ್ಸಾದವರಿದ್ರು. ಅವರಿಗೆ ಎಸಿ ಅವರೇ ಬಂದು ನಮ್ಮ ಪಂಚಾಯತಿಗೆ ಬಂದು ಅದನ್ನ ಮಾಡಿಕೊಡಿ ಅಂತ ಹೇಳಿ ಈಸಿ ಮಾಡಿಕೊಟ್ರಲ್ಲ, ಅದು ನಮ್ಗೆ ಬಹಳ ಖುಷಿ ಕೊಟ್ಟ ಒಂದು ಸಂತೋಷ, ಒಂದು ತೃಪ್ತಿ ಕೊಟ್ಟಂತ ಒಂದು ಕೆಲಸ. ಮತ್ತೆ ಕುಡಿಯುವ ನೀರು, ಎಲ್ಲ ಕೃಷಿಗೆ ಬೇಕಾದಂತ ಬಾವಿಗಳು ಮಾಡಿಸ್ಕೊಟ್ಟಾಗ ಆ ಜನರ ಮನಸ್ಸಲ್ಲಿ ಮುಖದಲ್ಲಿ ಒಂದು ಖುಷಿ, ಅವೆಲ್ಲವೂ ನಿಜವಾಗ್ಲೂ ನನಗೆ ತೃಪ್ತಿ ಕೊಟ್ಟಿದೆ. ನಾನು ಗ್ರಾಮ ಪಂಚಾಯತ್ ಅಧ್ಯಕ್ಷೆಯಾಗಿ ನಾನು ಕೆಲಸ ಮಾಡಿದ್ದಕ್ಕೆ ಖುಷಿ ಕೊಟ್ಟಿದೆ ಸರ್ ನನಗೆ. ಮತ್ತೆ ಆ ಅವಧಿನಲ್ಲಿ ಈ ಮಹಿಳಾ ಸಂಘಟನೆಗಳನ್ನ ಬಲಪಡಿಸುವಂತದ್ದು, ಮತ್ತೆ ಸ್ವಸಹಾಯ ಸಂಘಗಳನ್ನ ನಿರ್ಮಾಣ ಮಾಡುವಂತದ್ದು, ಅಂತ ಚಟುವಟಿಕೆಗಳನ್ನೆಲ್ಲ ಮಾಡಿದ್ರೆ ಇತ್ತು ಸರ್. ಅದು ಒಂದೊಂದು ಗ್ರಾಮ ಪಂಚಾಯತಿಗೆ ಮಹಿಳಾ ಸಂಘಟನೆಯ ಒಂದಷ್ಟು ಒಕ್ಕೂಟದ ಇದನ್ನು ಕೊಡ್ತಾರೆ ಅವರು. ನಾವು ಅವರನ್ನ ಅಧ್ಯಕ್ಷರು ಮತ್ತು ಕಾರ್ಯದರ್ಶಿ ಕರೆಸಿ ಮಹಿಳಾ ಇದಕ್ಕೆ ಏನೇನು ಸಬಲೀಕರಣಕ್ಕೆ ಅವರೇನು ಕೊಡ್ತಾರೆ, ತಾಲೂಕು ಪಂಚಾಯತಿ ಮತ್ತು ಜಿಲ್ಲಾ ಪಂಚಾಯತಿನ ಏನು ಅನುದಾನಗಳು, ಅಥವಾ ಅವರೇನಾದರೂ ಕಲಿಕೆಗೆ ಬೇಕಾದಂತ ಈಗ ಹೊಲಿಗೆ ತರಬೇತಿ ಇರ್ಬೋದು ಅಂತವೆಲ್ಲ ಇದ್ರೆ ಅದನ್ನ ನಾವು ಎಲ್ಲ ಸ್ವಸಹಾಯ ಸಂಘಗಳಿಗೆ ತಿಳಿಸಿ ಅವರು ಅದ್ರ ತರಬೇತಿ ತಗೊಳ್ತಕ್ಕಂಥದ್ದು, ಅದ್ ತನ್ ಮೂಲಕ ಅವರು ಅದನ್ನ ಕೆಲಸ ಮಾಡಿಸ್ಕೊಳ್ಳುವಂತ ಕೆಲಸಗಳನ್ನ ಮಾಡಿದೀವಿ. ಮತ್ತೆ ಯಾರೇ ಬಂದ್ರು, ಯಾವ ಮಹಿಳೆಯರು ಬರಲಿ, ಯಾವ್ದೇ ಪುರುಷರು, ನಮ್ಗೆ ಈ ವಿಚಾರ ಗೊತ್ತಿಲ್ಲ ಅಂತ ಬಂದವರಿಗೆ ನಾವು ಆಯಾ ಇಲಾಖೆಗೆ ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ ಒಂದು ಫೋನ್ ಮಾಡಿನೋ ಅಥವಾ ಒಂದು ಲೆಟರ್ ಬರೆಯೋದು ಮೂಲಕನೋ ಅಥವಾ ಕರ್ಕೊಂಡು ಹೋಗಿ ಈಗ ನಮ್ಮ ಪಂಚಾಯತ್ ಸಿಬ್ಬಂದಿ ಜೊತೆಗೆ ಆಟೋದಲ್ಲಿ ಅವ್ರನ್ನ ಕಳಿಸಿ ಇಂಥ ಕೆಲಸ ಅವ್ರಿಗೆ ಆಗ್ಬೇಕು ಅಂತ ಮಾಡಿಸಿ ಅಂತವನ್ನು ಕೂಡ ನಾವು ಮಾಡಿದೀವಿ ನಮ್ಮ ಪಂಚಾಯತಿನಲ್ಲಿ. ಮತ್ತೆ ಇದ್ರ ಜೊತೆಗೆ ಈ ಮಹಿಳೆಯರ ಆರ್ಥಿಕ ಸಬಲೀಕರಣ ಆಗ್ಬೇಕು ಅಂತ ಹೇಳಂತಂದ್ರೆ ಏನಾರ ಸಣ್ಣ ಪುಟ್ಟ ಉದ್ಯೋಗಗಳನ್ನ ಮನೆಯಲ್ಲೇ ಕುತ್ಕೊಂಡು ಮಾಡುವಂತದ್ದು, ಅದಕ್ಕೆ ತರಬೇತಿ ಬೇಕು. ಸೊ ಈ ತರದ ಏನಾರ ಚಟುವಟಿಕೆಗಳನ್ನ ಹಮ್ಮಿಕೊಂಡಿದ್ರ ತಮ್ಮ ಅವಧಿಯಲ್ಲಿ? ಗ್ರಾಮ ಪಂಚಾಯತಿಯಲ್ಲಿ ಏನು ಹಮ್ಮಿಕೊಂಡಿಲ್ಲ ಸರ್, ತರಬೇತಿ ಹಮ್ಮಿಕೊಂಡಿಲ್ಲ. ಬಟ್ ಹೊರಗಡೆ ತರಬೇತಿ ಸಂಸ್ಥೆಗಳಿಗೆ ಹೋಗ್ಲಿಕ್ಕೆ ಅವರಿಗೆ ಏನಾರು ಆರ್ಥಿಕ ಸಹಾಯಗಳು ಅಥವಾ ಅವರಿಗೆ ಅದ್ರ ಬಗ್ಗೆ ಮಾಹಿತಿಗಳು ಇಂಥವನ್ನೆಲ್ಲ ನಾವು ಮಾಡಿದೀವಿ. ಅಂದ್ರಿಂದ ಸುಮಾರು ಮಹಿಳೆಯರು ಅದರಿಂದ ಹೆಲ್ಪ್ ತಗೊಂಡಿದ್ದಾರೆ, ಮತ್ತೆ ಅವರು ಅನುಕೂಲನೂ ಆಗಿದ್ದಾರೆ. ಅತ್ತ ಇವತ್ತು ನೆನೆಸ್ತಾರೆ ಅವರೆಲ್ಲ. ನಮ್ಗೆ ಅವರೊಂದು ಮಾಡಿದ್ದೊಂದು ಖುಷಿ ಇದೆ, ಓ ನಾವೊಂದು ಅಧ್ಯಕ್ಷ ಆಗಿದ್ದಕ್ಕೆ ಒಂದಷ್ಟು ಮಹಿಳೆಯರಿಗೆ ಒಂದು ಸಹಾಯ ಆಗಿದೆ ಅನ್ನೋದ್ರ ಬಗ್ಗೆ ನಮ್ಗೆ ಹೆಮ್ಮೆ ಮತ್ತು ತೃಪ್ತಿ ಎರಡೂ ಇದೆ ಸರ್. ಲಲಿತ ಅವರೇ, ಈ ತರ ಒಂದು ಮಹಿಳಾ ಸಬಲೀಕರಣಕ್ಕೆ ಅಥವಾ ಒಂದು ಸಮಾಜ ಸೇವೆಗೋಸ್ಕರವಾಗಿ ಅಧಿಕಾರನೇ ಬೇಕಾ ಅಥವಾ ಸಂಘ ಸಂಸ್ಥೆಗಳ ಮೂಲಕವಾಗಿಯೂ ಮಾಡ್ಲಿಕ್ಕೆ ಸಾಧ್ಯತೆ? ಮನಸ್ಸಿದ್ರೆ ಮಾರ್ಗ. ಸುಬ್ರಹ್ಮಣ್ಯ ಅವರೇ, ನಾನು ಹೇಳೋದು ನಮಗೆ ಯಾವುದೇ ಕೆಲಸ ಇಷ್ಟ ಆಗ್ಬೇಕು ಫಸ್ಟ್. ಅದು ಸೋಚ್ಯ ಸಮಾಜ ಸೇವೆ ಇರ್ಬೋದು, ರಾಜಕಾರಣ ಇರ್ಬೋದು, ಸಂಗೀತ ಕ್ಷೇತ್ರ ಇರ್ಬೋದು, ಅದು ನನಗೆ ಖುಷಿ ಕೊಡಬೇಕು, ನಂಗೆ ಇಷ್ಟ ಆಗ್ಬೇಕು. ಇಷ್ಟ ಆಗುತ್ತೆ ಅಂತಾದ್ರೆ ನಿಮ್ಗೇನು ರಾಜಕಾರಣದಲ್ಲಿ ಇದ್ದೇ ಮಾಡ್ಬೇಕು ಅಂತೇನಿಲ್ಲ, ಹಾಗೇನು ಮಾಡ್ಬೋದು. ನಾನು ಮೊದಲೇ ಮಾಡ್ತಾ ಇದ್ದೆ. ನಾನು ರಾಜಕೀಯಕ್ಕೆ ಬರಕ್ ಮುಂಚೆನೆ ನಮ್ಮ ಮನೆ ಆಚೆ ಈಚೆ ಇರುವಂತ SC ST ಅವರು ಇರ್ಬೋದು ಅಥವಾ ಓದ್ ಬರದೇ ಇರ್ತಕ್ಕಂಥವ್ರು ಅಥವಾ ಅವರಿಗೆ ಯಾವ ಡಾಕ್ಟರ್ ಮುಂದೆ ಹೇಗೆ ಮಾತಾಡ್ಬೇಕು ಅಂತ ಗೊತ್ತಿಲ್ಲದಿದ್ದವ್ರು ಅಂತವ್ರನ್ನೆಲ್ಲ ಕರ್ಕೊಂಡೋಗಿ ನಾವು ಬೇಕಷ್ಟು ನಾನು ಸಹಕಾರ ಮಾಡಿದ್ದೀನಿ. ಬಟ್ ನಾ ಎಲ್ಲೂ ಹೇಳ್ಕೊಂಡಿಲ್ಲ, ಅದನ್ನ ಮಾಡಿದೀನಿ ಮಾಡಿದೀನಿ ಅಂತಂದ್ರೆ ಹೆಚ್ಚುಗಾರಿಕೆ ಆಗ್ಬಿಡುತ್ತದೆ. ಅದೆಲ್ಲ ಅನುಭವ ಇತ್ತು ನನಗೆ, ನಾನು ಈಗಲೂ ಮಾಡ್ತೀನಿ ಅದನ್ನ. ಈಗಲೂ ಕೂಡ ಯಾರಿಗೂ ಹುಷಾರಿಲ್ಲ ಅಂತಂದ್ರೆ ಯಾವ ಡಾಕ್ಟರ್ಗೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಕೊಡೋದು ಅಥವಾ ಯಾವುದೋ ಬ್ಯಾಂಕ್ ಅಲ್ಲಿ ಅವ್ರಿಗೆ ಏನೋ ಕೆಲಸ ಆಗ್ಬೇಕಂದ್ರೆ ಬ್ಯಾಂಕ್ ಮ್ಯಾನೇಜರ್ಗೆ ಫೋನ್ ಮಾಡಿ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ಕೊಡ್ತಕ್ಕಂಥದ್ದು, ತಾಲೂಕಾಫೀಸಲ್ಲಿ ಏನೋ ಕೆಲಸ ಆಗ್ಬೇಕು, ಅವ್ರದ್ದೇನೋ ಸೈಟ್ ಆಗಿಲ್ಲ ಅಥವಾ ಅವ್ರಿಗೆ ಹಕ್ಕುಪತ್ರ ಸಿಕ್ಕಿಲ್ಲ ಅಂತಂದ್ರೆ ಅವ್ರಿಗೆ ಫೋನ್ ಮಾಡಿ ಇದು ಮಾಡುವಂಥದ್ದು, ಪಡಿತರ ಚೀಟಿಗೆ ಸಂಬಂಧಪಟ್ಟಂಗೆ ಎಲ್ಲಿ ಹೋಗ್ಬೇಕು, ಏನ್ ಮಾಡ್ಬೇಕು, ಎಲ್ಲಿ ಅರ್ಜಿ ಹಾಕ್ಬೇಕು, ಈ ತರ ಅದಕ್ಕೆ ಬರ್ಕೊಡ್ತಕ್ಕಂಥದ್ದು ಇವಾಗ್ಲೂ ಮಾಡ್ತೀನಿ. ಯಾರು ಕೇಳ್ಕೊಂಡು ಬಂದು ಮಾಡ್ಕೊಡ್ತೀನಿ, ಮೊದಲು ಮಾಡ್ತಾ ಇದ್ದೆ. ಅದಕ್ಕೇನು ಅಧಿಕಾರ ಇದ್ದೇ ಮಾಡಬೇಕು. ಅಧಿಕಾರ ಇದ್ರೆ ಏನಾಗುತ್ತೆ ಅಂತಂದ್ರೆ ಸ್ವಲ್ಪ ಜಾಸ್ತಿ ಅವರು ನಮಗೆ ಬೇಗ ಮಾಡ್ಕೊಡ್ತಾರೆ ಅಥವಾ ಒತ್ತು ಕೊಡ್ತಾರೆ ಅಥವಾ ಒಂದು ಇನ್ನು ಗೌರವ ಹೆಚ್ಚಿಗೆ ಕೊಡ್ತಾರೆ. ಇದು ಅದಿಲ್ಲದೇನೆ ಮಾಡ್ತಕ್ಕಂಥದ್ದು. ಅಂದರೆ ಒಂದ್ಸರಿ ಅಧಿಕಾರದಲ್ಲಿ ಇದ್ದು ನಾವು ಬಂದಿರೋದ್ರಿಂದ ಈಗಲೂ ಸೇಮ್ ಅದೇ ಥರನೇ ನಡೆಸ್ಕೋತಾ ಇದ್ದಾರೆ ನಮ್ಮ ಅಧಿಕಾರಿ ವರ್ಗದವ್ರು. ನಮ್ಮನ್ನೇನು ವಿಶೇಷವಾಗಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಆಗಿದ್ರು ಅಂತ ಮಾಡ್ಕೊಡ್ತಾ ಇಲ್ಲ. ಮೊದಲೇ ಹೇಗೆ ಮಾಡ್ತಾ ಇದ್ರು, ಈಗಲೂ ಕೂಡ ಅದೇ ಥರದ ಒಂದು ನಮಗೆ ಸಹಕಾರವನ್ನು ಮಾಡ್ತಾ ಇದ್ದಾರೆ. ಮುಖ್ಯವಾಗಿ ನಮಗೆ ಈ ಸೋಷಿಯಲ್ ವರ್ಕ್ ಸಮಾಜ ಸೇವೆಯಲ್ಲಿ ಪ್ರಾಮಾಣಿಕತೆ ಬಹಳ ಮುಖ್ಯ. ಅದನ್ನು ಉಳಿಸಿಕೊಂಡ್ರೆ ಖಂಡಿತವಾಗಿಯೂ ನಾವು 4 ಜನಗಳಿಗೆ ಸಹಾಯ ಮಾಡಬಹುದು, ಮತ್ತು ಜನನು ಸಹ ನಮ್ಮನ್ನ ಗುರುತಿಸ್ತಾರೆ ಮತ್ತೆ ಸಹಾಯ ಕೇಳ್ಕೊಂಡು ಬರ್ತಾರೆ. ಸೊ ಆ ನಿಟ್ಟಿನಲ್ಲಿ ಇವತ್ತು ಸಹ ತಾವು ಕ್ರಿಯಾಶೀಲರಾಗಿದ್ದೀರಿ, ಖಂಡಿತ ಜನರೊಡನೆ ಬೆರೀತಾ ಇದ್ದೀರಿ, ಮತ್ತೆ ಮಹಿಳೆಯರ ಸಬಲೀಕರಣಕ್ಕೆ ಇನ್ನೂ ಸಹ ಸಾಕಷ್ಟು ಪ್ರಯತ್ನ ಪಡ್ತಾ ಇದ್ದೀರಿ. ಈ ಸಂದರ್ಭದಲ್ಲಿ ಮಹಿಳೆಯರಿಗೆ ಏನ್ ಹೇಳಲಿಕ್ಕೆ ಬಯಸ್ತೀರಿ? ಈಗ 4 ಗೋಡೆಗಳ ಮಧ್ಯೆ ಇರುವಂತವರು ಅಥವಾ ಕೇವಲ ನನ್ನ ಮನೆ ನನ್ನ ಕುಟುಂಬ ಇಷ್ಟೇ ಅಂತೇಳಿ ಸೀಮಿತಗೊಳಿಸಿಕೊಂಡಿರುವಂತವ್ರು, ಅವ್ರಿಗೆ ಏನ್ ಹೇಳಕ್ ಬಯಸ್ತೀರಿ? ಇಲ್ಲ, ಅದು ತುಂಬಾ ಸಂಕುಚಿತ ಮತ್ತು ಸ್ವಾರ್ಥ ಆಗ್ಬಿಡುತ್ತೆ ಸರ್. ನನ್ನ ಮನೆ, ನಮ್ಮ ಕುಟುಂಬ, ನನ್ನ ಮಕ್ಕಳು ಅಥವಾ ನಮ್ಮ ನಂದು ಅಂತ ಅನ್ಕೊಂಡು ನಾವು ಯಾವ್ದನ್ನು ಖುಷಿಯಾಗಿ ಅನುಭವಿಸಕ್ಕಾಗಲ್ಲ. ಸೊ ನಾವು ನಮ್ಮದರ ಜೊತೆಗೆ ಬೇರೆಯವರಿಗೆ ನಾವು ಏನು ಸಹಕಾರ ಒಂದಷ್ಟು ಪ್ರೋತ್ಸಾಹ ಎಲ್ಲ ಮಾಡ್ತೀವಿ, ಅಲ್ಲಿ ಸಿಗುವ ಒಂದು ತೃಪ್ತಿ ಖುಷಿ ಇಲ್ಲಿ ಎಷ್ಟು ಮಾಡಿದ್ರು ಸಿಗೋದಿಲ್ಲ ನನ್ನ ಅಭಿಪ್ರಾಯ. ಅದನ್ನ ತೊಡಗಿಸ್ಕೋಬೇಕು ಎಲ್ಲರೂ, ಮಹಿಳೆಯರು ಬರೀ ಸ್ವಾರ್ಥ ನಂದನ್ನ ಬಿಟ್ಟು ಬೇರೆ ಹೊರಗಡೆ ಮನೆಯಲ್ಲಿ ಅವರು ಕೂಡ ತೊಡಗಿಸ್ಕೊಂಡ್ರೆ ಅದರಲ್ಲಿರುವಂತ ಒಂದು ಒಳ್ಳೆಯ ಖುಷಿ, ಮತ್ತೆ ಜನ ಗುರುತಿಸ್ತಕ್ಕಂಥದ್ದು, ಮತ್ತೆ ನಮ್ಮನ್ನ ಎಲ್ಲಿ ಹೋದ್ರೂ ಓಹ್ ಏನ್ ಮೇಡಮ್ ಚೆನ್ನಾಗಿದ್ದೀರಾ ಅಂತ ಹೇಳತಕ್ಕಂಥದ್ದು, ನಮಸ್ಕಾರ ಮಾಡ್ತಕ್ಕಂಥದ್ದು ಅವೆಲ್ಲ ನೋಡಿದಾಗ ನಮ್ಗನ್ಸುತ್ತೆ ಓಹ್ ನಾವು ಮನೆ ಮನೆ ಅಂತ ಕೂತಿದ್ರೆ ಮನೆ ಒಳಗೆ ಸೀಮಿತ ಆಗ್ಬಿಡ್ತಿದ್ವಿ, ಹೊರಗಡೆ ಪ್ರಪಂಚದಲ್ಲಿ ಎಷ್ಟು ನಮ್ಮನ್ನ ಒಂದು ಗುರುತಿಸ್ತಾರೆ ಅನ್ನೋ ಒಂದು ಖುಷಿ ತುಂಬಾ ಇರ್ತದೆ. ಮತ್ತೆ ನಾವು ನಮ್ಮ ಮಕ್ಕಳಿಗೆ ನಮ್ಮ ಮನೆಯವರಿಗೆ ನಾವು ಮಾಡೋದು ಯಾವತ್ತೂ ಇದ್ದೇ ಇರುತ್ತೆ ಸರ್. ನಾವು ನಮ್ಮ ಸಂಬಂಧಿಕರುಗಳನ್ನ ನಾವು ಕರೆದು ಎಂತ ಮದುವೆ ಮಾಡಲಿ, ಏನೇ ಮಾಡಲಿ, ಎಂತ ಫಂಕ್ಷನ್ ಮಾಡ್ರು ಕರೆದೇ ಕರಿತೀವಿ. ಹೊರಗಡೆಯವರಿಗೆ ನಾವೇನು ಮಾಡಿರಲ್ಲ. ಸೊ ಭಗವಂತ ಬರೀ ಶಕ್ತತೆ ಕೊಟ್ಟಾಗ ಅಥವಾ ಶಕ್ತಿಯನ್ನು ಕೊಟ್ಟಾಗ ನೀನು 4 ಜನಕ್ಕೆ ಸಹಾಯ ಮಾಡು ಅಂತಾನೆ ಕೊಟ್ಟಿರ್ತಾನೆ. ಅಂತ ಸಹಾಯ ಮಾಡುವ ಅವಕಾಶ ಕೊಟ್ಟಾಗ ನಾವು 4 ಜನಕ್ಕೆ ಸಹಕಾರ ಮಾಡಬೇಕು. ಮಹಿಳೆಯರು ಕೂಡ ಸ್ವಲ್ಪ ಒಂದು ಚೌಕಟ್ಟಲ್ಲಿ ಹೊರಗಡೆ ಬಂದು ಕೆಲಸ ಮಾಡುವಂತ ಅಥವಾ ಯಾರಿಗೆ ಸಹಕಾರ ಶಕ್ತಿ ಇರೋರು ಬೇರೆಯವರಿಗೆ ಸಹಕಾರ ಮಾಡುವಂತ ಕೆಲಸವನ್ನ ಮಾಡಬೇಕು. ಕಡೆಯದಾಗಿ ಲಲಿತಾ ಅವರೇ, ಆ ಒಂದು ಕ್ಷಣ ಇದೆಯಲ್ಲ ಪ್ರಶಸ್ತಿ ಸ್ವೀಕರಿಸಿದಂತಹ ಒಂದು ಕ್ಷಣ, ಅದು ಹೇಗೆ ಅನುಭವಿಸಿದ್ರಿ ನೀವು? ತುಂಬಾ ಅದಕ್ಕೆ ಪದಗಳಿಲ್ಲ ಸರ್. ನಾನು ಅಂತ ಸಮಯದಲ್ಲಿ ನಮ್ಮ ತಂದೆ ತಾಯಿನ ನೆನೆಸ್ತೀನಿ. ಅವರ ಒಂದು ಮಗಳ ಹುಟ್ಟಿ ನಮ್ಮ ತಂದೆಯವರು ನಮ್ಗೆ ಕೊಟ್ಟಂತ ಶಿಕ್ಷಣ, ಶಿಸ್ತು, ಅವರು ಸಮಯ ಪ್ರಜ್ಞೆ, ಆಮೇಲೆ ಸುಳ್ಳು ಹೇಳಬಾರ್ದು, ಸಮಯಕ್ಕೆ ಕರೆಕ್ಟ್ ಆಗಿ ಯಾವುದೇ ವಿಷಯಕ್ಕೆ ಮಾತು ಕೊಟ್ಟರೆ ಅದನ್ನ ವಾಪಸ್ ತಗೋಬಾರ್ದು, ಅವೆಲ್ಲವನ್ನು ನಮ್ಮ ತಂದೆ ನಮಗೆ ಮೊದಲಿಂದ ಕಲಿಸಿದ್ರು. ಅವರ ಒಂದು ಆ ಒಂದು ಧೈರ್ಯ ಅಥವಾ ಅವರು ನಮ್ಮನ್ನ ಬೆಳೆಸಿದ ರೀತಿ ನನಗೆ ಪ್ರಶಸ್ತಿ ತಗೊಳ್ಳಲಿ ನೆನಪಾಯ್ತು. ಇಲ್ಲ ಅಂದ್ರೆ ಡೆಲ್ಲಿ ತನಕ ಹೋಗಿ ಪ್ರಶಸ್ತಿ ತರೋದು ಅಂತಂದ್ರೆ ಅದೇನು ಸುಮ್ಮನೆ ಹುಡುಗಾಟದ ಮಾತಲ್ಲ. ಯಾಕಂದ್ರೆ ನಮ್ಮ ಜೊತೆಗೆ ಯಾರು ಬರಲ್ಲ, ನಾವೊಬ್ಬರೇ ಹೋಗ್ಬೇಕು. ಅಲ್ಲಿ ನಮ್ಮನ್ನೆಲ್ಲ ಒಟ್ಟು ಮಾಡಿ ಬೆಂಗಳೂರಿಂದ ಕರ್ಕೊಂಡು ಹೋಗ್ತಾರೆ ಅವರು. ಇಲ್ಲಿಂದ ಬೆಂಗಳೂರು ತನಕ ಹೋಗ್ಬೇಕು. ಅಲ್ಲಿ ಎಲ್ಲ ಬೇರೆ ಬೇರೆ ಕಡೆಯವರೆಲ್ಲ ಬಂದು ನಮ್ಮ ಜೊತೆ ಜಾಯಿನ್ ಆಗ್ತಾರೆ. ಆ ಪ್ರಶಸ್ತಿ ತಗೊಳ್ಳೋದು ಕೂಡ ಒಂದು ಇಲ್ಲಿಂದ ಹೋಗಿ ಎಲ್ಲೋ ಒಂದು ಹಳ್ಳಿ ಮೂಲೆಯಲ್ಲಿ ಹುಟ್ಟಿ ಇಲ್ಲಿಂದ ಹೋಗಿ ಡೆಲ್ಲಿಯಲ್ಲಿ ಒಂದು ಪ್ರಶಸ್ತಿ ತಗೊಳ್ಳೋದು ಅಂತಂದ್ರೆ ತುಂಬಾ ಸಂಭ್ರಮದ ಕ್ಷಣ. ಮತ್ತೆ ನಮ್ಮಂತ ಅದೃಷ್ಟನೂ ಮಾಡಿರಬೇಕು, ಅದೃಷ್ಟ ಮಾಡಿರಬೇಕು. ನಮ್ಮ ತಂದೆ ತಾಯಿಯವರ ಆಶೀರ್ವಾದನ ಜೊತೆಗೆ ನಮ್ಮ ತಂದೆಯ ಒಂದು ಶಿಸ್ತಿನ ಜೀವನ ನಮ್ಗೇನ್ ಕೊಟ್ಟಿದ್ರು ಅದಂತೂ ತುಂಬಾ ನೆನಪಾಯ್ತು ನಮ್ಗೆ. ಅವ್ರ ಹಂಗ ನಮ್ಗೆ ಬೆಳೆಸಿದ್ದಕ್ಕೆ ನಾವು ಹಿಂಗೊಂದು ಸಾಧನೆ ಮಾಡ್ಲಿಕ್ಕಾಯ್ತು ಅಂತ ಸರ್. ಅದರಲ್ಲಿ ನಮ್ಮ ಪಂಚಾಯತಿ ಎಲ್ಲರೂ ಪಾಲಿದೆ, ಆದ್ರೂ ನಮ್ಗೆ ತಗೊಳಕ್ ಅವಕಾಶ ನಮಗೆ ಸಿಕ್ಕಿದ್ದಲ್ವಾ, ಅದರಿಂದ ನಮ್ಗೆ ಅದರಲ್ಲಿ ತುಂಬಾ ಖುಷಿ ಇದೆ, ತುಂಬಾ ಹೆಮ್ಮೆ ಇದೆ. ಆಮೇಲೆ ಅದನ್ನ ಯಾವತ್ತೂ ನೆನೆಸ್ತೀನಿ ಸರ್. ಅಂತ ಒಂದು ಅವಕಾಶ ಮಾಡಿಕೊಟ್ಟಂತ ನಮ್ಮ ಎಲ್ಲ ಪಂಚಾಯತಿಯ ಸಮಸ್ತ ನಾಗರಿಕರಿಗೆ ನಾನು ಈ ಸಂದರ್ಭದಲ್ಲಿ ಒಂದು ಧನ್ಯವಾದಗಳನ್ನ ಅರ್ಪಿಸ್ತೇನೆ ಸರ್. ನಿಮಗೂ ಸಹ ಧನ್ಯವಾದಗಳು, ನಮಸ್ಕಾರ. ಥ್ಯಾಂಕ್ ಯು ಸರ್, ಧನ್ಯವಾದ. ರೈತ ಬಾಂಧವರೇ, ಇದುವರೆಗೂ ಗ್ರಾಮೀಣಾಭಿವೃದ್ಧಿಯಲ್ಲಿ ಮಹಿಳೆಯರ ಪಾತ್ರ ಈ ಕುರಿತು ಶ್ರೀಮತಿ ಎನ್ ವಿ ಲಲಿತಾ ಅವರೊಡನೆ ಸಂದರ್ಶನ ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು ಎಚ್ ಎನ್ ಸುಬ್ರಹ್ಮಣ್ಯ. ರೈತ ಬಾಂಧವರೇ, ನಾಳಿನ ಸಂಜೆ 5:30 ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಬಾಳೆ, ತೆಂಗು ಮತ್ತು ವಾಣಿಜ್ಯ ಕೃಷಿ ಅನುಭವ ಈ ಕುರಿತು ಕತ್ತಲಗೆರೆಯ ಕೃಷಿಕರಾದ ಮಲ್ಲೇಶಪ್ಪ ಅವರೊಡನೆ ಸಂದರ್ಶನ ಮೂಡಿಬರಲಿದೆ. ನಂತರ ಪರಿಸರ ಗೀತೆ ಕೇಳುವಿರಿ. ಇಲ್ಲಿಗೆ ಕಿಸಾನ್ ವಾಣಿ ಕಾರ್ಯಕ್ರಮ ಮುಕ್ತಾಯವಾಯಿತು. ನಾಳಿನ ಕಿಸಾನ್ ವಾಣಿಯಲ್ಲಿ ಭೇಟಿಯಾಗೋಣ. ನಮಸ್ಕಾರ. ಇದುವರೆಗೂ ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ ಅರ್ಪಿಸಿದ ಕಿಸಾನ್ ವಾಣಿ ಕಾರ್ಯಕ್ರಮ ಪ್ರಸಾರವಾಯಿತು. ಆಕಾಶವಾಣಿ ಭದ್ರಾವತಿ. ಕಾರ್ಡ್ ನಂಬರ್ ಅಥವಾ ಸಿವಿವಿ ಕೇಳಿದ್ರೆ ಯಾರಾದರೂ ನಂಬೋಕೆ ಯೋಗ್ಯರಲ್ಲ ಅವರು. ವೈಯಕ್ತಿಕ ವಿವರ ಕೇಳುವವರು ಆಗಿರ್ತಾರೆ ಫೇಕ್. ಬನ್ನಿ ಹಾಕೋಣ ಸೈಬರ್ ಕ್ರೈಮ್ಗೆ ಬ್ರೇಕ್. ನಿಮ್ಮ ಯೂಸರ್ ನೇಮ್, ಪಾಸ್ವರ್ಡ್, ಒಟಿಪಿ, ಪಿನ್ ಈ ಖಾಸಗಿ ಮಾಹಿತಿ ಕೊಡಬೇಡಿ ಯಾರಿಗೂ. ಬನ್ನಿ ಎಸ್ಬಿಐ ಜೊತೆ ಮುಗಿಸೋಣ ದುರುಳರ ಕಥೆ. ಹ್ಯಾಶ್ಟ್ಯಾಗ್ ನನ್ನ ಆನ್ಲೈನ್ ಸ್ವಾತಂತ್ರ್ಯ ನನ್ನ ಕೈಯಲ್ಲಿ. ಈಗ್ಲೇ ಬರುತ್ತೆ. ಅಯ್ಯೋ ಹೇಳಮ್ಮ, ಯಾವಾಗ ಬರುತ್ತೆ? ಹೇಳಿದ್ನಲ್ಲ ಈಗ್ಲೇ ಬರುತ್ತೆ ಅಂತ. ನೋಡು ಬಂತು ಬಾವಿ. ಅಯ್ಯೋ ಬಾವಿ ಅಲ್ಲ ಅಮ್ಮ, ನಮ್ಮ ಮನೆ ನಲ್ಲಿ ನೀರ್ ಯಾವಾಗ ಬರುತ್ತೆ ಅಂತ ಕೇಳ್ತಾ ಇದೀನಿ. ನಲ್ಲಿ ನೀರ? ಅಯ್ಯೋ ಪುಟ್ಟಿ, ಆದಷ್ಟು ಬೇಗ ಬಂದ್ಬಿಡುತ್ತೆ. ಜಲಜೀವನ ಮಿಷನ್ ಬಂದಾಗಿದೆ. ನಾವು ಒಂದ್ ಹೆಜ್ಜೆ ಮುಂದೆ ಇಟ್ರೆ ಸಾಕು, ಸರ್ಕಾರ 10 ಹೆಜ್ಜೆ ಮುಂದೆ ಇಡುತ್ತೆ. ನಿಮ್ ಬಾಯಿಗೆ ತುಪ್ಪ ಸಕ್ಕರೆ ಹಾಕ್ಬೇಕು. ತುಪ್ಪ ಸಕ್ಕರೆ ಅಲ್ಲ ಅಮ್ಮ, ಸ್ವಚ್ಛ ಜಲ. 2024 ಒಳಗೆ ದೇಶದ 19 ಕೋಟಿ ಮನೆಗಳಿಗೆ ತಲುಪಲಿದೆ ಕುಡಿಯುವ ಶುದ್ಧ ನೀರು. ಇನ್ನಾಗಲಿದೆ ಹರ್ ಘರ್ ಜಲ್, ಜಲ್ ಜೀವನ್ ಮಿಷನ್, ಜಲಶಕ್ತಿ ಸಚಿವಾಲಯ, ಭಾರತ ಸರ್ಕಾರ.